27. ತಂದೆ ತಾಯಿ ಮೂಲತಃ ಕೃಷಿಕರ? ಹಾ, ಕೃಷಿಕೆಯ. ತಾವು? ನಾವು ಕೃಷಿಕೆಯ. ತಾವು ಎಲ್ಲಿ ಗಂಟ ವಿದ್ಯಾಭ್ಯಾಸ ಮಾಡಿದ್ರಿ? ನಾವು ಓದಲಸ. ಏನಕ್ಕೆ ಮನೆಯಿಂದ ಓದ್ಲಿಕ್ಕೆ ಕಳಿಸ್ಲಿಲ್ವಾ? ಇಲ್ಲ, ಓದಕ್ಕೆ ಹೋಗಿಲ್ಲ. ಯಾಕೆ ಓದಕ್ಕೆ ಹೋಗ್ಲಿಲ್ಲ? ಹೋಗ್ನಲ್ಲ, ಅವಾಗ ಹೊಸ ಮಾಡ್ಕೊಳ್ಳೋಣ ಅಂತ ಹೋಗ್ನಲ್ಲ, ಅದರಿಂದ ಇದಾಯ್ತು. ನೀವು ನಿಮ್ಮ ತಂದೆಗೆ ಒಟ್ಟು ಎಷ್ಟು ಜನ ಮಕ್ಕಳು? ನಾವು ಒಟ್ಟು 5 ಜನ. ತಂದೆಯವ್ರಿಗೆ ಒಟ್ಟು ಎಷ್ಟು ಜಮೀನಿತ್ತು? ತಂದೆಯವ್ರಿಗೆ ಒಂದು 2 ಎಕರೆ ಇತ್ತು. ಏನು ಬೆಳೆ ಮಾಡ್ತಾ ಇದ್ರು ಆಗ? ಆಗ ರಾಗಿ, ಹುಳ್ಳಿ ಎಲ್ಲ ಮಾಡೋರು. ನೀರಿನ ಮೂಲ ಆಯ್ತಾ? ಇಲ್ಲ ಇಲ್ಲ, ನೀರಿಲ್ಲ. ಅಂದ್ರೆ ಮಳೆ ಅಷ್ಟೇ ಬೆಳೆ ಬರ್ತಾ. ತಾವು ಶಾಲೆಗೆ ಹೋಗ್ಲಿಲ್ಲ, ತಂದೆಯವ್ರ ಜೊತೆ ಕೃಷಿ ಕೆಲಸವನ್ನೇನಾರು ಮಾಡ್ತಾ ಇದ್ರ? ಕೃಷಿ ಮಾಡ್ತದ. ಏನೆಲ್ಲ ಕೃಷಿ ಕೆಲಸ ಮಾಡ್ತಾ ಇದ್ರಿ? ಅದೇ ಮಾಮೂಲಿ ರಾಗಿ, ಹುಳ್ಳಿ ಇವೆಲ್ಲ ಮಾಡವು. ಶಾಲೆಗೆ ಹೋಗದೆ ಇರೋದಕ್ಕೆ ಕಾರಣ ಏನು ಅಂತಂದ್ರಿ? ಹಾಗೆ ಎಲ್ಲಿ ಸಹ ಓದಕ್ಕೆ ಏನು ಇಲ್ಲ, ಓದ್ಸೋದಿಲ್ಲ. ಇದ್ ಮಾಡ್ಕೊಂಡು ನಮ್ಗೆ ಇದೇ ಇದೇ ವೃತ್ತಿ ಮಾಡ್ಕೊಂಡು ಹೋಯ್ತಾ ಇದೀವಿ. ಮದುವೆ ಆಗಿ 27-28 ವರ್ಷ ಆಯ್ತು ಅಂತ ಹೇಳಿದ್ರಿ. ಯಾವ ಊರಿನ ಹೆಣ್ಣನ್ನ ನೀವು ಮದುವೆ ಆದ್ರಿ? ನಾನಹಳ್ಳಿ ಮದುವೆ ಆದ. ನಿಮ್ಮ ಮನೆಯವ್ರ ಹೆಸರೇನು? ನಲಿತಾ. ಅವರು ಕುಟುಂಬ ಮೂಲತಃ ಕೃಷಿ ಕುಟುಂಬನವ್ರದ್ದು? ಅವ್ರದ್ದು ಕೃಷಿ. ಅವರು ಒಟ್ಟು ಎಷ್ಟು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅವ್ರ ತಂದೆಗೆ? ಒಬ್ಬಳೆ. ತಾವೀಗ ಸದ್ಯ ವಾಸ ಎಲ್ಲಿದ್ದೀರಿ? ನಾಡಿನಹಳ್ಳಿ. ಏನು ಬರಾಳು ನಿಮ್ದೂರು, ನಾಡಿನಹಳ್ಳಿನಲ್ಲಿ ನೀವು ವಾಸ ಇದ್ದೀರಿ? ಏನಕ್ಕೆ ಇಲ್ಲಿ ನೀವು ವಾಸ ಇದ್ದೀರಿ, ಅಲ್ಲಿ ಯಾಕೆ ಇರಲಿಲ್ಲ? ಅಲ್ಲಿ ಅಂದ್ರೆ ಇಲ್ಲಿ ಒಬ್ಬರೇ ಮಗಳಲ್ಲ, ಅದರಿಂದ ಇಲ್ಲೇ ಬಂದು ಸೆಟ್ಲ್ ಆದ ಸರ್. ಇಲ್ಲಿ ಬಂದು ಸೆಟ್ಲ್ ಆಗಿ ಎಷ್ಟು ವರ್ಷ ಆಯ್ತು? ಅಲ್ಲೇ 27-28 ವರ್ಷ ಆಗಿದೆ. ಮದುವೆ ಆದಾಗ್ಲಿಂದ ತಾವು ಇಲ್ಲೇ ವಾಸವಾಗಿದ್ದೀರಿ? ಇಲ್ಲೇ ವಾಸವಾಗಿರೋದು. ಇಲ್ಲಿ ಮಾವರಿಗೆ ಒಟ್ಟು ಎಷ್ಟು ಜಮೀನು ಇತ್ತು? ಜಮೀನು ಅವ್ರಿಗೆ 3 ಎಕರೆ ಇತ್ತು. ಇಲ್ಲಿ ಏನೆಲ್ಲ ಬೆಳೆಯನ್ನ ಮಾಡ್ತಾ ಇದ್ರಿ? ಭತ್ತ, ರಾಗಿ ಇಲ್ಲಾಂದ್ರೆ ಹುಳ್ಳಿ ಇವೆಲ್ಲ ಮಾಡ್ಕೊಂಡಿದ್ದ. ಈ ಬೆಳೆಗಳನ್ನೆಲ್ಲ ಬೆಳಿಲಿಕ್ಕೆ ಮಳೆ ಆಶ್ರಯವನ್ನ ಹೊರತುಪಡಿಸಿ ನೀರಿನ ಮೂಲ ಹೇಗಿತ್ತು ಇಲ್ಲಿ? ನೀರು ಮಳೆಗಾಲ ಆದ್ರೆ ಬೆಳಿಬೇಕು, ಇಲ್ಲಾಂದ್ರೆ ಇಲ್ಲ. ನೀರು ಕೊಟ್ಟಾಗ ಬೆಳಿಬೇಕು, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ಬೋರು ಆ ತರದೇನು ಹಾಕ್ಸಿಲ್ವ? ಈಗ ಹಾಕ್ಸಿರೋದು ಸರ್, ಈಗ ಹಾಕ್ಸಿರೋದು. ಮೊದ್ಲು? ಮೊದ್ಲಿಲ್ಲ, ಮೊದ್ಲು ಬೋರೇ ಇತ್ತಲ್ಲ, ಈಗ ಹಾಕ್ಸ್ಕೊಂಡಿರೋದು. ಒಟ್ಟು ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೆ ಇಬ್ಬರಾಳು ಗಂಡು ಮಕ್ಕಳೇ. ಮಕ್ಳಿಗೆ ಈಗ ವಯಸ್ಸು ಎಷ್ಟು, ಏನ್ ಮಾಡ್ತಾ ಇದಾರೆ? ಮಕ್ಕಳು ಹಸ್ಕೊಳು ಇದು ಮಾಡಿಕೊಂಡು ಇಲ್ಲೇ ಹಾಲು ಹಾಕೊಂಡು ಮಾಡಿಕೊಂಡು ಹೋಯ್ತಾವ್ರೆ. ಈಗ ಇಲ್ಲಿ ಮಾವನ ಮನೆಯಲ್ಲಿ ಬಂದು ವಾಸ ಇದ್ರಿ, ಇಲ್ಲೇ ಜಮೀನನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇಲ್ಲಿ ಏನೆಲ್ಲ ಕೃಷಿಯನ್ನ ಮಾಡ್ತಾ ಇದ್ರಿ, ನಿಮ್ಮ ಇಲ್ಲಿಯ ಬೆಳವಣಿಗೆ ಕುರಿತಂತ ವಿಚಾರಗಳನ್ನ ತಿಳಿಸ್ಕೊಡಿ. ಅದೇ ರಾಗಿ, ಭತ್ತ, ಹುಳಿಕಾಳು ಅವು ಇವು ಮಾಡಿಕೊಂಡು ಇದ್ದು ಅಮಾಕ ಹಂಗಂಗೆ ಮಾಡ್ಕೊಂಡು ಹೊಸ್ಕೊಳ್ ಮಾಡ್ಕೊಂಡು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಈ ಒಳ್ಳೆ ಹಾಲು ಹಾಕೊಂಡು ಒಳ್ಳೆ ಆದಾಯ ಮಾಡ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ಹೋಯ್ತಾ ಇದೀವಿ. ಒಳ್ಳೆ ನಮಗೆ ಪ್ರಾಫಿಟ್ಟು ಚೆನ್ನಾಗೈತೆ. ಒಟ್ಟು ಇಲ್ಲಿ ಮಾವನ ಮನೆಯಲ್ಲಿ 3 ಎಕರೆ ಜಮೀನಿದೆ. ಆ 3 ಎಕರೆನೂ ತಾವೇ ಸಾಗುವಳಿ ಮಾಡ್ತಾ ಇದ್ರಿ. ಅದರಲ್ಲಿ 1.5 ಎಕರೆ ಗದ್ದೆಯನ್ನ ಮಾಡ್ತಾ ಇದ್ರಿ, 1.5 ಎಕರೆ ತೆಂಗಿದೆ ಅಂತ ಹೇಳಿದ್ರಿ. ಒಟ್ಟು ಎಷ್ಟು ತೆಂಗಿನ ಗಿಡಗಳಿದೆ? ಒಂದು 60 ಇರ್ಬೋದು ಸರ್. ಅಮಕ್ಕ ನಾವು ಈ ಕೃಷಿಲೇ ಮಾಡಿಕೊಂಡು ಪ್ರತಿಯೊಂದು ಮಾಡಿಕೊಂಡು ಜಮೀನು ತಗೊಂಡು ಎಲ್ಲನೂ ಇದರಲ್ಲೇ ಆದಾಯ ಅದೆಲ್ಲ ಮಾಡಿ ಒಳ್ಳೆ ಇಂಪ್ರೂವ್ ಆಗಿ ಒಳ್ಳೆ ಇದಾಗಿ ಎಲ್ಲ ಪ್ರತಿಯೊಂದು ಅಂತಂಗೆ ಮಾಡ್ಕೊಂಡಿದ್ವಿ. ಈಗ ಇದನ್ನು ಎಳ್ನೀರಿಗೆ ಕೊಡ್ತಿರೋ ಅಥವಾ ಕೊಬ್ಬರಿಗೆ ಹಾಕ್ತಾರೆ ಹೇಗೆ? ಕಾಯಿ ಕೊಬ್ಬರಿ ನಮಗೆ ಬೇಕಾದಾಗ ಇಲ್ಲ ಅಂದ್ರೆ ಕೊಬ್ಬರಿ ಇಲ್ಲ ಅಂದ್ರೆ ಕಾಯಿ ಮಾಡ್ತೀವಿ, ಅದರಿಂದ ಮಾಡ್ತೀವಿ. ಈಗ ಯಾವ ಒಂದು ಭತ್ತವನ್ನು ಸಾಗುವಳಿ ಮಾಡ್ತೀರಿ? ಭತ್ತ ಅದೇ ಒಟ್ಲು ಹಾಕೆತ್ತೀವಿ. ಒಟ್ಲು ಹಾಕ್ಬಿಟ್ಟು 20-25 ದಿವಸಕ್ಕೆ ನಾಟಿ ಮಾಡ್ತೀವಿ. 25 ದಿವಸ ಆದ್ಮೇಲೆ ಕಳೆ ಕಿತ್ತು ಈರ ಪೊಟಾಸು ಇವ ಹಾಕೊಂಡು ಇದು ಮಾಡ್ತೀವಿ. ಆಮಕ ನೋಡ್ಕೊಂಡು ನೀರು ಬಿಟ್ಕೊಂಡು ಇದು ಮಾಡ್ಕೊಂಡು ಕೊಯ್ತೀವಿ. ಆಮಕ ತಂದು ಬಡ್ಕೊಂಡು ಚೀಲ ತುಂಬಿಕೊಂಡು ಮಡಿಕೈತಿ. ಯಾವ ತಳಿಯ ಭತ್ತವನ್ನು ಸಾಗುವಳಿ ಮಾಡ್ತೀರಿ? ರಾಜಮಡಿ ಇಲ್ಲ ಸೋನ ಇವು ಯಾವುದು ಸಿಗ್ತದೆ ಅದು ಮಾಡ್ತೀವಿ. ಹೆಚ್ಚಿಗೆ ಬಂದಂತ ಭತ್ತವನ್ನ ಮಾರಾಟ ಮಾಡ್ತೀರ ಅಥವಾ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಬಳಕೆಗೆ ಬೇಕಾಗತ್ತ? ಮಾರ್ಬೋದು ಸರ್, ಅಪ್ಪ ಇದು ಮಾಡಿದಾಗ, ಇಲ್ಲ ಅಂದ್ರೆ ನಮಗೆ ಊಟಕ್ಕೆ ಬೇಕಾಗ್ತದೆ. ತಾವು ಆರಂಭದಲ್ಲಿ ಮಾತನಾಡ್ತಾ ಹೇಳಿದ್ರಿ, ನಾನು ಜಾನುವಾರುಗಳನ್ನ ಸಾಕ್ತಾ ಇದ್ದೀನಿ, ಹಸುಗಳನ್ನ ಸಾಕ್ತಾ ಇದ್ದೀನಿ, ಅದರಿಂದ ಬಹಳ ಅಭಿವೃದ್ಧಿಯನ್ನ ಕಂಡೆ ಅಂತ ಹೇಳಿ. ಒಟ್ಟು ಎಷ್ಟು ಹಸುಗಳನ್ನ ಸಾಕಿದ್ರಿ? ಎಷ್ಟು ವರ್ಷಗಳಿಂದ ಹಸುಗಳನ್ನ ಸಾಕೊಳ್ತಾ ಬರ್ತಾ ಇದ್ರಿ? ಅಲ್ಲೇ 17-18 ವರ್ಷದಿಂದ ಒಂದೇ ಹಸು ನಾನು ತಂದದ್ದು. 1-23-24 ಹಸು ಆಗಿವೆ. ಅದರಿಂದ ಒಳ್ಳೆ ನಮಗೆ ಪ್ರಾಫಿಟ್ ಆಗಿ ಆದಾಯ ಕೊಟ್ಟದೆ. ನಮಗೆ ಭಾರಿ ಇದೆ, ನೆಮ್ಮದಿಲಿ ಇದ್ದೀವಿ. ಆರಂಭದಲ್ಲಿ ತಂದಂತಹ ಒಂದು ಹಸುವಿನಿಂದ ಈಗ 23-24 ಹಸುಗಳನ್ನ ಇಟ್ಕೊಂಡಿದ್ರಿ. ಯಾವ ತಳಿಯ ಹಸುಗಳನ್ನ ನೀವು ಸಾಕಾಣಿಕೆ ಮಾಡ್ತಾ ಇದ್ರಿ? ಆಲ್ ಬ್ಲಾಕು, ಎಚ್ಚಾಪು, ವೇಡ, ಬೀಡು. ನಮ್ಮ ಹಳ್ಳಿ ಹಸುಗಳಿದ್ದೋ ಅವುಗಳನ್ನ ಸಾಕ್ಲಿಲ್ವ? ಅವು ಇದ್ದ ಒಂದ್ ಜೋಡಿ ಕೃಷಿಗೆ ಅಂತ ಮಡಿಕೊಂಡದ್ದು. ಅವ ಈಗ ಸ್ವಲ್ಪ ತಿಂದಲೇ ಮಾರಿ ಹಾಕಿದೀವಿ. ಈಗ ಒಟ್ಟಾರೆ ಈಗ 23-24 ಹಸುಗಳನ್ನ ಸಾಕಣೆ ಮಾಡಿ ಅಭಿವೃದ್ಧಿಯನ್ನ ಕಾಣ್ತಾ ಇದ್ರಿ. ಕಾಣ್ತಾ ಇದೀವಿ. ಈ ಹಸು ಸಾಕಾಣಿಕೆಯಲ್ಲಿ ನಿಮ್ಮ ಮನೆಯವರ ಪಾತ್ರ ಏನು ಅಂತ ಹೇಳ್ತೀರಿ? ಅವರು ಮಾಡ್ತಾರೆ, ಮೈ ಪೈ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇದ್ ಮಾಡ್ಕೊಂಡು ಹೋಯ್ತಾರೆ. ಬನ್ನಿ ನೋಡೋಣ ಈಗ ನಿಮ್ಮ ಪತ್ನಿ ಈ ಕುರಿತಂತೆ ಏನ್ ಮಾತನಾಡ್ತಾರೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿಸ್ತೇನೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರೇನು? ಲಲಿತ. ಅಮ್ಮ ತಮ್ಗೆ ಈಗ ವಯಸ್ಸು ಎಷ್ಟಾಯ್ತು? 48. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ ಗೌಡ್ರನ್ನ? 18-19 ಆಗೈತೆ. ಏನು ನೀವು ಯಜಮಾನರ ಊರಿಗೆ ಹೋಗ್ದಾನೆ ಇಲ್ಲೇ ಯಜಮಾನ ಕರ್ಸ್ಕೊಂಡು ನೀವೇ ಇಲ್ಲೇ ಉತ್ತಮವಾದಂತ ಕೃಷಿಯನ್ನ ಮಾಡ್ತಾ ಇದ್ರಿ, ಹೇಗ ಅನಿಸ್ತಾ ಇದೆ? ಚೆನ್ನಾಗಿದೀವಿ. ನನ್ನ ಒಬ್ಳೆ ಮಗಳು, ಚೆನ್ನಾಗಿದೀವಿ. ಗಂಡ್ ಮಕ್ಳಿಲ್ವಲ್ಲ, ನಮ್ಗೆ ಯಜಮಾನ ಇಲ್ಲಿಗೆ ಕರ್ಕೊಂಡ್ಬಂದು ಇಟ್ಕೊಂಡಿದೀವಿ, ಚೆನ್ನಾಗಿದೀವಿ. 27-28 ವರ್ಷ ಆಯ್ತು ಮದುವೆ ಆಗಿ. ಆಗಿಂದ ತಂದೆ ಮನೆಯಲ್ಲೇ ನೀವು ಮತ್ತೆ ನಿಮ್ಮ ಕುಟುಂಬ ವಾಸವನ್ನು ಮಾಡ್ತಾ ಇದ್ರಿ. ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು? ಮೂಲತಃ ಆರಂಭನೆ ಮಾಡ್ತಾ ಇದ್ರು ಅವರು, ನಮ್ಮ ಅಪ್ಪ ನಮ್ಮಅಮ್ಮ. ನೀವು ಎಲ್ಲಿ ಗಂಟೆ ಓದಿದ್ರಿ? ನಾನು 5th class ಅಷ್ಟೇ. ನೋಡಿ ನಿಮ್ ಯಜಮಾನರು ಕೇಳಿದ್ರೆ ನಾನು ಓದಲೇ ಇಲ್ಲ ಅಂತ ಹೇಳ್ತಾರೆ, ನೀವು ನೋಡಿದ್ರೆ ಓದಿದ್ರಿ ಅಂತ ಹೇಳ್ತಾರೆ, ಹೇಗ ಅನಿಸ್ತಾ ಇದೆ? ಏನನ್ಸಲ್ಲ, ಅವ್ರು ಓದ್ರು ಚೆನ್ನಾಗಿ ಇದ್ ಮಾಡ್ಕೊಂಡು ಹೋಯ್ತಾ ಅವ್ರೆ. 5th ತರಗತಿಯಿಂದ ಮುಂದಕ್ಕೆ ಯಾಕೆ ಓದ್ಲಿಲ್ಲ ತಾವು? ನಮ್ಮ ಮನೇಲಿ ಒಬ್ಳೆ ಮಗಳು ಕಳಿಸ್ಲಿಲ್ಲ, ನಮ್ಮ ಅಪ್ಪ ನಮ್ಮಅಮ್ಮರು ಇವಳಿಗೆ ಉಳ್ಕೊಂಡು ಮನೇಲೆ. ನಾಡನಹಳ್ಳಿನಲ್ಲೇ ಶಾಲೆ ಇತ್ತಾ ಅಥವಾ ಬೇರೆ ಊರಿಗೆ ಹೋಗ್ಬೇಕಾಗಿತ್ತ? 4 ಗಂಟೆ ನಾಡನಹಳ್ಳಿ ಇತ್ತು, 5 ಚಂದ್ರಪಣಕ್ಕೆ ಹೋಗಿದ್ದೆ. 1 ವರ್ಷ ಬೋಡ್ಸಿದ್ರು. ನಾಡನಹಳ್ಳಿಯಿಂದ ಚಂದ್ರಪಣ ಎಷ್ಟು ದೂರ ಆಗುತ್ತಮ್ಮ? 1-2 kilometers 8 kilometers ಆಗ್ಬೋದೇನು. ಮಗಳು ನಡ್ಕೊಂಡು ಹೋಗ್ತಾಳೆ, ಸುಸ್ತಾಗುತ್ತೆ ಅನ್ನೋ ಕಾರಣಕ್ಕೆ ಶಾಲೆ ಕಳಿಸ್ಲಿಲ್ಲ ಹೇಗೆ? ಏನಿಲ್ಲ, ಬಸ್ಸಿಗೆ ಹೋಗ್ಬೇಕಾದ್ರೆ ಏನಾರ ಆಗುತ್ತೆ ಅಂತ ಕಳಿಸ್ಲಿಲ್ಲ. ಅವರು ಒಬ್ಳೆ ಮಗಳು ಮುದ್ದಾಗಿ ಬೆಳೆಸಿದ್ರು ಅಂತ ಕಳಿಸ್ಲಿಲ್ಲ. ಅಪ್ಪ ಅಮ್ಮ ಕೃಷಿ ಮಾಡ್ತಾ ಇದ್ರು ಅಂತ ಹೇಳಿದ್ರಿ, ಆ ಸಂದರ್ಭದಲ್ಲಿ ತಾವು ಅಪ್ಪ ಅಮ್ಮಗೆ ಯಾವ ರೀತಿ ಸಹಕಾರವನ್ನ ಮಾಡ್ತಾ ಇದ್ರಿ? ನಾವು ಅದೇ ಎಟ್ಲಗದೆಗ್ ಹೋಗಿವ, ಎಲ್ಲ ಕೆಲಸ ಎಲ್ಲ ಮಾಡಿವ, ಸೊಸಿ ಪಸಿ ಹಾಕೊಂಡು ನಾವು ಒಬ್ಳೆ ಅಲ್ವಾಗಿದ್ದು ಪ್ರೆಷ್ಟು ಮಾಡಿವ. ಆಮೇಲೆ ಮದ್ವೆ ಆದ್ಮೇಲೆ ನಮ್ಮ ಯಜಮಾನರು ನಾವು ಮಾಡ್ಕೊಂಡು. ಗದ್ದೆಗೆ ಹೋಗ್ತಾ ಇದ್ರ ಗದ್ದೆ ಕೆಲಸದಲ್ಲಿ ಅಥವಾ ಮನೆಯಲ್ಲಿ ಅಡಿಗೆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ? ಯಾವ ರೀತಿ ನಿಮ್ಮನ್ನ ಕೃಷಿ ಜೊತೆಗೆ ಕುಟುಂಬದಲ್ಲಿ ತೊಡಗಿಸ್ಕೊಳ್ತಾ ಇದ್ರಿ? ಇಲ್ಲ, ನಾನು ಎಟ್ಲ ಗದ್ದೆಗೆ ಹೋಗಿವೆ, ಮನೆಯಲ್ಲೂ ಮಾಡ್ಕೊಳ್ಳಿವಿ, ಎಲ್ಲಾನು ಮಾಡಿವಿ. ಅವಾಗ ಆಗ್ಲಿಂದಾನೆ ಕೃಷಿ ಕೆಲಸದ ಅನುಭವ ಇತ್ತು ತಮ್ಗೆ? ಐತಿ. ಯಜಮಾನರು ಮಾತನಾಡ್ತಾ ಹೇಳಿದ್ರು ಹಸು ಸಾಕಾಣಿಕೆಯಿಂದ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡ್ವಿ ಅಂತ ಹೇಳಿ. ಈಗ ನಿಮ್ಮ ವಿಚಾರಗಳನ್ನ ತಿಳಿಸಿ, ಹಸು ಸಾಕಾಣಿಕೆಯಲ್ಲಿ ನಿಮ್ಮ ಪಾತ್ರ ಏನು ಅಂತ? ನಾವು ಅದೇ, ನಮ್ಮ ಮಕ್ಳಿಲ್ದ ಹೋದ್ರೆ ಹಸು ತೊಳೆಯೋದು, ಕೊಟ್ಟಿಗೆ ತಪ್ಪೆ ಬಚ್ಚೋದು, ಎಲ್ಲ ನೋಡ್ಕೊಳ್ಳೋದು ಎಲ್ಲ ಮಾಡ್ತೀವಿ. ಇಲ್ದ ಹೋದ್ರೆ ನಾವೇ, ನಾನು ನಮ್ಮ ಯಜಮಾನರು ಮಾಡ್ಕೋತೀವಿ, ನಮ್ಮ ಮಕ್ಕಳು ಮಾಡ್ತಾರೆ. ಯಜಮಾನರು ಹೇಳಿದ್ರು 2 ಗಂಡ್ಮಕ್ಳು ಅಂತ ಹೇಳಿ. ಎಲ್ಲಿ ಗಂಟ ವಿದ್ಯಾಭ್ಯಾಸ ಮಾಡಿದ್ರು ಮಕ್ಕಳು, ಈಗ ಏನ್ ಮಾಡ್ತಾ ಇದಾರೆ? ಒಬ್ರು 2nd year ಓದೇನೆ, ದೊಡ್ಡನು ಬರುತ್ತಂತ. ಚಿಕ್ಕನು 8-9 ಬಿಟ್ಬಿಟ್ಟ, ಅವ್ನು ಹೋಗ್ಲಿಲ್ಲ. ಇವಾಗ ಅವರ ಇಬ್ರು ಹೊಂದ್ಕೊಂಡು ಮಾಡ್ಕೊಂಡು ಹೋಯ್ತವ್ರೆ. ಈಗ ಆರಂಭದಲ್ಲಿ 1 ಹಸುವನ್ನ ತಂದ್ವಿ, ಅದರಿಂದ ಹಸುಗಳ ಸಂಖ್ಯೆ ಹೆಚ್ಚಿಸ್ಕೊಂಡು ನಾವೇ ಸಾಕಣ್ ಬರ್ತಾ ಇದೀವಿ ಅಂತ ಹೇಳಿ ಗೌಡ್ರು ಹೇಳಿದ್ರು. ಈ ಕುರಿತಂತೆ ಆರಂಭದಲ್ಲಿ ಹೇಗಿತ್ತು ಹಸು ಸಾಕಾಣಿಕೆ, ಈಗ ಹೇಗಿದೆ ಅಂತ ವಿವರವಾಗಿ ತಿಳಿಸ್ಕೊಡಿ. ಅವಾಗ ಬಂದೇ ತಂದಿದ್ದು, ಇವಾಗ ಜಾಸ್ತಿ ಆಗಿವೆ. ಇವಾಗ ನಾವು ಚೆನ್ನಾಗಿದ್ವಿ, ಒಟ್ಟಿನಲ್ಲಿ ಹಸುಗಳಲ್ಲಿ 24-23 ಅವೆ. ಈ ತರ ಒಂದ್ ಹೊಸ ತಂದು ಒಂದು ಕರುವಿಗೆ 3 liters ಹಾಲು ಹಾಕೊಂಡು ಹೋಗ್ಬೇಕು. ಒಂದು ಕರಿಗೆ ಕರೆಕ್ಟ್ ಆಗಿ 3 3 liters ಹಂಗ ಒಂದ್ ಟೈಮ್ಗೆ ಹಾಕೊಂಡೇ ಹೋಗ್ಬೇಕು. ಅದ್ರಿಂದ ಅದು ಕರು ಕರೆಕ್ಟ್ ಆಗಿ ಅದನ್ನ ಹಾಕತ್ತು. 15 ಗಬ್ಬಾಗಿ 20 ಕರು ಆಗ್ತದೆ. ಆರಂಭದಲ್ಲಿ 1 ಹಸು ಇತ್ತು ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಕೊಟ್ಟಿಗೆನಲ್ಲಿ ಜೋಪಾಸಣೆ ಮಾಡ್ಕೊಂಡು ಅದನ್ನ ಮೇವುಗಳಲ್ಲಿ ಯಾವ ರೀತಿ ಪೂರೈಕೆ ಮಾಡ್ತಾ ಇದ್ರಿ? ನಾವಾಗ ಕಡ್ಕೊಂಡು ತಂದು ಹಾಕಿವ. ಇವಾಗ್ಲಂಗ್ ಮಿಷಿನ್ ಪಶನ್ ಏನೇ ಇರ್ಲಿಲ್ಲ. ಒತ್ಕ ಬಂದು ಕುಯ್ಕೊಳ್ಳೋದು ನಮ್ಮ ಯಜಮಾನರು ನಾವು ಮಾಡಿವ ಅವಾಗ 1-2 ಅಂತ. ಇವಾಗ ಮಿಷಿನ್ ಎಲ್ಲ ತಂದ್ಕೊಂಡು ಆಲ್ಕರೆಕ್ ಮಿಷಿನ್ ಎಲ್ಲ ಮಾಡ್ಕೊಂಡು ಈಗ 23-24 ಅವೆ. ಆ ದಿನಗಳಲ್ಲಿ 1-2 ಹಸುಗಳನ್ನ ಸಾಕಾಣಿಕೆ ಮಾಡ್ಬೇಕಾದ್ರೆ ಹೇಗ ಅನಿಸ್ತಾ ಇತ್ತು? ಕೊಟ್ಟಿಗೆನ ಯಾವ ರೀತಿ ಮಾಡ್ಕೊಂಡಿದ್ರಿ? ಅದಕ್ಕೆ ಆಹಾರ ಪೂರೈಕೆ ಯಾವ ರೀತಿ ಮಾಡ್ತಾ ಇದ್ರಿ? ಅವಾಗ ಮಾಮೂಲಿ ಕಡ್ಡಿ ತರದು, ತೊಂಡೆ ತಗೊಂಬರೋದು, ಅವೆಲ್ಲ ಮಾಡಾಕ್ತಾ ಇದ್ದು ಸಣ್ಣದ. ಒಂದೊಂದು 2-2 ಇದ್ದಾಗ ಹುಲ್ ಕುಕ್ಕೆ ಬರೀವ ನಮ್ಮಿಬ್ರು ಹೋಗಿ ಹಂಗ್ಲಿಂದ ಒಂದೊಂದಾಗಿ ನಮ್ಮ ಮಕ್ಕಳು SLC ಮುಗಿಸಿದ್ಮೇಲೆ ಇದನ್ನೇ ಮಾಡ್ಕೊಂಡ್ರು. ಕೊಟ್ಟಿಗೆನ ಯಾವ ರೀತಿ ಮಾಡ್ಕೊಂಡಿದ್ರಿ? ಆಗ ಅವಾಗ ಚಪ್ಟಿಕಲ್ ಹಾಕಿದ್ರು, ಅದ್ರಲ್ಲಿ ಕಟ್ಟಾಕಿಳಿವ. ಇವಾಗ ಚೆನ್ನಾಗಿ ಮಾಡಿದೆ. ಆಗ ಮನೆ ಪಕ್ಕದಲ್ಲೇ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಂಡಿದ್ರೆ ಹೇಗೆ? ಮನೆ ಪಕ್ಕದಲ್ಲೇ ಸಡ್ ಎಳ್ಕೊಂಡಿದ್ದು, ಚೀಟಿ ಹಾಕೊಂಡು ಸಡ್ ಎಳ್ಕೊಂಡಿದ್ದು. ಇವಾಗ ಬೇರೆ ಮಾಡಿದೀವಿ ಹೊಲದ ಹತ್ರನೇ. ಗೌಡ್ರ, ಈಗ ನಿಮ್ಮ ಮನೆಯವರು ಹೇಳ್ತಾ ಇದ್ರು 1 ಹಸುನ ಸಾಕಾಣಿಕೆ ಮಾಡ್ಕೊಂಡು ಹೆಚ್ಚಿಸ್ಕೊ ಬಂದ್ವಿ ಅಂತ ತಾವು ಕೂಡ ಅದನ್ನೇ ಹೇಳಿದ್ರಿ. ಈಗ ಯಾವ ರೀತಿ ನೀವು ನಿರ್ವಹಣೆ ಮಾಡ್ಕೊಂಡು ಬಂದ್ರೆ ಆ ಕುರಿತಂತ ವಿಚಾರವನ್ನ ತಿಳ್ಕೊಡಿ. ಈಗ ಹಸು ಸಾಕಷ್ಟು ಆಗಿದೆ ನಿಮ್ಮ ಒಂದು ಕೊಟ್ಟಿಗೆನಲ್ಲಿ? ಹೌದು. ಹಾಗಾಗಿ ಹಸು ಸಾಕಾಣಿಕೆನ ಯಾವ ರೀತಿ ಮಾಡ್ಕೊಂಡು ಬಂದ್ರಿ, ಯಾವ ರೀತಿ ಹೆಚ್ಚಿಸ್ಕೊಂಡು ಬಂದ್ರಿ, ಮತ್ತೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಿ ಪೋಷಣೆ ಮಾಡ್ತಿದ್ರ ಅಂತ ವಿವರವಾಗಿ ತಿಳಿಸ್ಕೊಡಿ. ಅದು ಒಂದು ಹೊಸ ತಂದ್ರೆ ಒಂದು ಕರು ಎಣ್ಗಾರ ಹಾಕಿದ್ರೆ ಅದಕ್ಕೆ ಕರೆಕ್ಟ್ ಆಗಿ 17-16 ಕರು ಆಗ್ತದೆ. ಕರು ಹಾಕಿದಾಗ ಅದು ಇಂಪ್ರೂವ್ಮೆಂಟ್ ಮಾಡಕ್ಕೆ ಭಾರಿ ಹಿಂಡಿ ಮೇವು ಪ್ರತಿಯೊಂದು ಕೊಟ್ಕೊಂಡು ಹೋದ್ರೆ ಸಾಕಿದ್ರೆ ಕ್ಲೀನಾಗಿ ಸಾಕಿದ್ರೆ ಹಾಲು 14-15 liters ಹಾಲು ಕೊಡ್ತದೆ ಒಂದೊಂದು ಟೈಮಿಗೆ. ಅದು ಕೊಟ್ಟಾಗ ಹಂಗಂಗೆ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಆದಾಯ ಸಿಕ್ಕಾಬಟ್ಟೆ ದುಡ್ಡು 1.5-2 ಲಕ್ಷ ಪೇಮೆಂಟ್ ತಗೋಬಹುದು. ಈಗ ಹಸುಗಳಿಗೆ ಉತ್ತಮವಾದಂತಹ ಆಹಾರವನ್ನ ಪೂರೈಕೆ ಮಾಡಿದ್ರೆ ಒಳ್ಳೆ ಹಾಲಿನ ಇಳುವರಿ ಬರುತ್ತೆ ಅಂತ ಹೇಳಿದ್ರೆ ಬರ್ತದೆ. ಯಾವ ರೀತಿಯ ಒಂದು ಆಹಾರವನ್ನ ಅದಕ್ಕೆ ಪೂರೈಕೆ ಮಾಡ್ತೀರಿ, ಎಷ್ಟು ಹೊತ್ತು ಕೊಡ್ತೀರಿ ಆಹಾರವನ್ನ ಅದಕ್ಕೆ? ಆಹಾರ ಅದಕ್ಕೆ ಒಂದು 2 ಟೈಮ್ ಸಹ ಕೊಡೋದು ನಾವು, ಬೆಳಿಗ್ಗೆ ಸಂಜೆ. ಫೀಡ್ಸು ಅಷ್ಟೇ, ಫೀಡ್ಸು ಬೆಳಿಗ್ಗೆ ಸಂಜೆ, ಕಡ್ಲೆಕಾಯಿ ಹಿಂಡಿ ಅದು ಅಷ್ಟೇ ಬೆಳಿಗ್ಗೆ ಸಂಜೆ ಬರ್ ಫೀಡ್ ಕೊಡಬೇಕು. ಬರ್ ಫೀಡ್ ಕೊಟ್ರೆ ಆರೋಗ್ಯ ಒಳ್ಳೇದು, ಎಲ್ಲ ಪ್ರತಿಯೊಂದು ಒಳ್ಳೇದು, ಹಸುಗಳು ಸಾಕಾಣಿಕೆಯವ್ರಿಗೂ ಒಳ್ಳೇದು, ಎಲ್ಲದೂ ಒಳ್ಳೇದು. ಈಗ ಹಸುಗಳಿಗೆ ಈಗ ನೀವು ಹಿಂಡಿಯನ್ನ ಕೊಡಬೇಕು, ಫೀಡ್ಸ್ನ ಕೊಡಬೇಕು ಅಂತ ಹೇಳಿದ್ರಿ, ಇದನ್ನೆಲ್ಲ ಎಲ್ಲಿಂದ ತರ್ತೀರಿ? ಡೈರಿಯಿಂದ ತರ್ತಿರೋ ಅಥವಾ ಹೊರಗಡೆ ಅಂಗಡಿಯಿಂದ ತರ್ತಿರೋ? ಡೈರಿಯಿಂದಲೇ ತರೋದು, ಡೈರಿಯಿಂದಲೇ ತರಿಸೋದು. ಈಗ ಹಸುಗಳ ಸಂಖ್ಯೆ ಹೆಚ್ಚಾಗಿದೆ, ಆರಂಭದಲ್ಲಿ ಎಷ್ಟು ಫೀಡ್ಸ್ ನ ತರ್ತಾ ಇದ್ರಿ, ಈಗ ಎಷ್ಟು ತರಬೇಕಾಗತ್ತೆ? ಈಗ ನಮಗೆ ಒಂದು ತಿಂಗಳಿಗೆ 80 ಚೀಲ ಬೇಕು, ಒಂದು ಕಡಲೆಕಾಯಿ ಹಿಂಡಿ 1-3 ಚೀಲ ಬೇಕು. ಅದನ್ನ ಯಾವ ಯಾವ ರೀತಿಯಲ್ಲಿ ಈಗ ನಿಮ್ಮ ಹಸುಗಳಿಗೆ ಅದನ್ನ ಪೂರೈಕೆ ಮಾಡ್ತೀರಿ? ಈಗ ಬೆಳಗ್ಗೆ ಒಂದು ಹೊತ್ತು, ಸಂಜೆ ಹೊತ್ತು ಅಂತ ಹೇಳಿದ್ರಿ, ಒಂದೊಂದು ಹಸುಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀಡ್ತೀರಿ? ಒಂದೊಂದು ಹಸಿಗೆ ಕರೆಕ್ಟ್ ಆಗಿ 6-8 ಕೆಜಿ ಫೀಡ್ಸ್ ಬೀಳ್ಬೇಕು, ಒಂದು 1/2 ಕೆಜಿ ಕಡಲೆಕಾಯಿ ಹಿಂಡಿ ಬೀಳ್ಬೇಕು, ಆಗ ಹಸುಗಳು ಚೆನ್ನಾಗಿ ಹಲವು ಕೊಡ್ತದೆ, ಅದರಿಂದ ನಮಗೆ ಆದಾಯ ಆಯ್ತದೆ. ಈಗ ಫೀಡ್ಸ್ ನ ಹೊರತುಪಡಿಸಿ ಹಸಿರು ಮೇವು ಅಥವಾ ಒಣ ಮೇವು ಈ ತರದ ಏನಾದ್ರು ನಿಮ್ಮ ಹಸುಗಳಿಗೆ ಕೊಡ್ತೀರಾ? ಒಣ ಮೇವನು ಕೊಡ್ಬೋದು, ಅಂದ್ರೆ ಕಾಲು ಕಮ್ಮಿ ಆಯ್ತದೆ, ಒಂದು 2 ಲೀಟ್ರ್ ಕಮ್ಮಿ ಆಯ್ತದೆ. ಮೇತ ಕಡ್ಡಿ ಹಾಕಿದ್ರೆ ಒಂದು ಸ್ವಲ್ಪ ಹಸುಗೆ 1-2 ಲೀಟ್ರ್ ಜಾಸ್ತಿ ಆಯ್ತದೆ. ಈಗ ಹಸಿರು ಮೇವಾಗಿ ನೀವು ಜೋಳದ ಮೇತೆಯನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ಮೇತೆ ಕಡ್ಡಿಯನ್ನ ಕೊಡಬೇಕು ಅನ್ನೋದ್ರೆ ಅದನ್ನ ನೀವು ಬೆಳ್ಕೊಳ್ತಿರೋ ಅಥವಾ ಬೇರೆ ಕಡೆ ಜಮೀನಲ್ಲಿ ಹಾಕೊಳ್ತಿರೋ ಅಥವಾ ಬೇರೆಯಿಂದ ಖರೀದಿ ಮಾಡ್ಕೊಂಡ್ ಹಾಕ್ತಿರೋ? ಅದು ನಾವು ಬೆಳಿತೀವಿ, ಇಲ್ಲ ಅಂದ್ರೆ ಬೇರೆ ಸಿಕ್ಕಿತ್ತ ನಾವು ತಂದು ಹಾಕ್ತಿವಿ, ಆ ಟೈಪ್ ಮಾಡ್ತೀವಿ. ಇಲ್ಲ ಅಂದ್ರೆ ಏನಾರ ಇದ್ ಮಾಡೋದು ಅಂದ್ರೆ ಡಿಮ್ಯಾಂಡ್ ಆಯ್ತು ಅಂದ್ರೆ ಸ್ವಲ್ಪ ವಾಣಲ್ಲು, ಇಲ್ಲ ಅಂದ್ರೆ ಇದು ಇದ್ ಮಾಡಿಕೊಂಡು ಮಾಡ್ಬೋದು. ಈಗ ಇಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಈಗ ಒಬ್ಬರ ಕೈಲಿ ಇಬ್ಬರ ಕೈಲಿ ಆಗೋದಿಲ್ಲ, ಯಾವ ರೀತಿ ಇಷ್ಟು ಹಸುಗಳನ್ನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರಿ? ಇಲ್ಲ ಮಾಡಬಹುದು, ಏನು ಒಬ್ಬೊಬ್ಬರು ಮಾಡಬಹುದು, ಅದೇನು ಕೆಲಸ ಏನಿಲ್ಲ, ಮಾಡ್ಕೊಂಡು ಹೋಗ್ಬೋದು. ಯಾಕೆಂತಂದ್ರೆ ಈಗ ನಮ್ಮ ನಾಟಿ ಹಸುಗಳೆಲ್ಲ ಆದ್ರೆ ಅದನ್ನ ನಾವು ಕೊಟ್ಟಿಗೆಯಿಂದ ಬಿಚ್ಚಿ ಹೊಡೆದ್ರೆ ಸಾಕು, ಅವು ತಾನಾಗೆ ಮೇಯ್ಕೊಂಡು ಮತ್ತೆ ಸಂಜೆ ಅವೇ ಮನೆಗೆ ಬರ್ತವೆ, ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ವಹಣೆ ಮಾಡೋ ಅಗತ್ಯತೆ ಬರೋದಿಲ್ಲ. ಇವನ ಕಟ್ಟೆ ಸಾಕಾಣಿಕೆ ಮಾಡೋದ್ರಿಂದ ಯಾವ ರೀತಿ ಇದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ? ಇದು ಹೆಚ್ಚಪ್ಪ ಹಸುಗಳು ಅಂದ್ರೆ ಕಟ್ಟದ ಅಲ್ಲೇ ಕಟ್ಟಿದ್ರೆ ಅಲ್ಲು ಕಮ್ಮಿ ಆಯ್ತದೆ. ಇದು ಹಸುಗಳು ಇದು ಏನಾರ ಬೈಲು ಗೀಲು ಮಾಡಿ ಒಂದು ಓಡಾಡಂಗೆ ಹಸು ಗಾಳಿ ಆವದಲ್ಲಿ ಓಡಾಡಂಗೆ ಬಿಡ್ಬೇಕು. ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಅದಕ್ಕೆ ವ್ಯವಸ್ಥೆ ಸುತ್ತಗೂ ಮೆಸ್ ಹೊಡಿಸ್ಕೊಂಡು ಕ್ಲೀನ್ ಆಗಿ ಅವಕ್ಕೆ ಎಲ್ಲೂ ಹೋಗದಂಗೆ ಮೂಗ್ದಾರ ಹಾಕಬಾರ್ದು, ಬರೀ ಕೊಳ್ಳಿರಲೇ ಇರಬೇಕು, ಅವು ಆರೋಗ್ಯ ಉಸಿರಾಡಂಗೆ ಎಲ್ಲ ಕ್ಲೀನ್ ಆಗಿ ಇರಬೇಕು, ಅದರಿಂದ ಅವು ಆರೋಗ್ಯ ಚೆನ್ನಾಗಿರ್ತದೆ. ಆ ಟೈಪ್ ಮಾಡ್ಕೊಂಡು ಹೋಗ್ಬೇಕು. ಆರಂಭದಲ್ಲಿ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಶೆಡ್ ಅನ್ನ ಮಾಡ್ಕೊಂಡಿದ್ರಿ, ಕೊಟ್ಟಿಗೆ ಟೈಪ್. ಈಗ ಒಂದು ವಿಶಾಲವಾದಂತಹ ಶೆಡ್ ಅನ್ನ ಮಾಡಿದ್ರಿ, ಆ ಶೆಡ್ ಅಲ್ಲಿ ಹಸುಗಳ ಸಾಕಾಣಿಕೆಗಾಗಿ ಪ್ರತ್ಯೇಕವಾಗಿ ಹಾಲು ಕರೆಯುವ ಯಂತ್ರವನ್ನು ಇಟ್ಕೊಂಡಿದ್ರಿ, ಪಕ್ಕದಲ್ಲಿ ಗೊಬ್ಬರವನ್ನು ಹಾಕ್ಲಿಕ್ಕೆ ತಿಪ್ಪೆಯನ್ನು ಮಾಡ್ಕೊಂಡಿದ್ರಿ, ಕಾಲಾಡ್ಲಿಕ್ಕೆ ಒಳ್ಳೆ ಫೆನ್ಸಿಂಗ್ ಎಲ್ಲ ಹೊಡೆದು ವಿಶಾಲವಾಗಿ ಜಾಗ ಮಾಡ್ಕೊಂಡಿದ್ರಿ. ಈ ರೀತಿ ಮಾಡ್ಕೊಳ್ಬೇಕು ವ್ಯವಸ್ಥೆ ಅಂತ ನಿಮಗೆ ವಿಷಯವನ್ನ ತಿಳಿಸ್ಕೊಟ್ಟವ್ರು ಯಾರು? ಇಲ್ಲ ಇಲ್ಲ, ನಮ್ಗೇನು ನಾವು ಯಾರೂ ಇದು ಮಾಡಿಲ್ಲ ಸರ್, ನಾವೇ ಒಂದು ಮೈಂಡ್ ಅಲ್ಲಿ ಓಡಿಸ್ಕೊಂಡು ನಾವೇ ಮಾಡ್ಕೊಂಡಿರೋದು, ಇನ್ನೊಬ್ರು ಕೇಳ್ಕೊಂಡು ಇದು ಮಾಡಿಲ್ಲ. ನಾವು ನಮ್ಮ ವೃತ್ತಿ ನಾವೇನು ಮಾಡ್ಕೋಬೇಕು ಅದು ಮಾಡಿದ್ವಿ. ಸುತ್ತಲೂ ಓಡಾಡಂಗೆ ಆರೋಗ್ಯ ಆಗಿರ್ಬೇಕು ಹಸುಗಳು, ಗಾಳಿ ಯಾವ ಇರಬೇಕು ಅವಕ್ಕೆ, ಅವೆಲ್ಲಾನು ಮಾಡಿ ಆ ಟೈಪ್ ಮಾಡಿದ್ದೀನಿ. ಈಗ ಹೊಸದಾಗಿ ಈ ಒಂದು ಶೆಡ್ ಅನ್ನು ಕಟ್ಟಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಏನು ವಿಸ್ತೀರ್ಣದಲ್ಲಿ ಕಟ್ಟಿದ್ರಿ? ಏನು ನಮ್ಮ ಹಸುಗಳ ಆದಾಯದಲ್ಲ ಇದು ಮಾಡಿರೋದು ನಾವು, ಪ್ರತಿಯೊಂದು ಅವರಲ್ಲೇ. 50 ತೆಂಗಿನಕಾಯಿ ಏನು ಅವನ ಆದಾಯ ಇಲ್ಲ, ಭಾರಿ ಇದು ಹೊಸ್ಕೊಳ್ಳ ಆದಾಯದಲ್ಲೇ ನಾವು ಈ ಋಷಿಗೆ ಇವೆಲ್ಲಾನು ಮಾಡಿಕೊಂಡು ಮನೆ ಗೀನೆ ಎಲ್ಲಾನು ಮಾಡಿಕೊಂಡು ಗಾಡಿ ಗೀಡಿ ಎಲ್ಲಾನು ಮಾಡಿಕೊಂಡು ಹೋಗ್ತಾ ಇದೀವಿ. ಈಗ ಕೊಟ್ಟಿಗೆ ಒಟ್ಟು ಏನು ವಿಸ್ತೀರ್ಣ ಇದೆ, ಉದ್ದ ಅಗಲ ಎಷ್ಟಿದೆ? 50 ಅಡಿ ಉದ್ದದ, 25 ಅಡಿ ಅಗಲದೆ. ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಏನ್ ಅಂತರವನ್ನ ಇಟ್ಟು ಕಟ್ಟುತ್ತೀರಿ, ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ಒಂದು ಹಸು ಕರೆಕ್ಟ್ ಆಗಿ 12 ಅಡಿ ಇರಬೇಕು, 12 ಅಡಿಯಿಂದ 4-4.5 ಅಡಿ ಒಂದು ಹಸು ಇರಬೇಕು. ಒನಗಂತು ವಿಶಾಲಾಗಿ ಮನಗ್ಬೇಕು, ಅದು ಗಾಳಿಯವ ಕುಡ್ಕೊಂಡು ಇನ್ನು ಪಕ್ಕ ಪಕ್ಕ ಇದು ಮಾಡಬಾರದು. ಹಾಲಿನ ಒಂದು ಕಿದ್ಗೆ ಹಾಕ್ಬೇಕು, ಕರುಗಳನ್ನೇ ಒಂದು ಸ್ಟೆಪ್ಗೆ ಹಾಕೊಂಡು ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೇನು ಇಲ್ಲ, ಏನು ಮೇವು ತಿಂತಿಲ್ಲ ಅಂದ್ರೆ ಮೇವು ಏನು ಆಗಿದೆ ಇದಕ್ಕೇನು ಅಂತ ನೋಡ್ಕೊಂಡು ಹೋಗ್ಬೇಕು. ಈಗ ಹಸುಗಳನ್ನ ಕೊಟ್ಟಿಗೆನಲ್ಲಿ ಹೊಸ ಶೆಡ್ ಅಲ್ಲಿ ಕಟ್ತಾ ಇದ್ರಿ, ಅದರ ಗೊಂದಲು ಯಾವ ರೀತಿ ಮಾಡ್ಕೊಂಡಿದ್ರಿ? ಮುಖ ಮುಖ ಒಂದೇ ಕಡೆ ಬರೋ ರೀತಿ ಮಾಡಿದ್ರು ಅಥವಾ ಬೆನ್ನು ಬೆನ್ನು ಒಂದೇ ರೀತಿ ಬರೋ ತರ ಮಾಡಿದ್ರು ಹೇಗೆ ಅಂತ? ಬೆನ್ನು ಬೆನ್ನು ಒಂದ್ ತರ ಮಾಡಿದ್ವಿ. ಅದು ಒಂದ್ ಪಾಗ ಒಂದ್ ಕಡೆ ಅದೇ, ಇದು ಒಂದ್ ಕಡೆ ಇರ್ತದೆ, ಅವತ್ತು ಅದೊಂದ್ ಸ್ಟೆಪ್ ಇದೊಂದ್ ಸ್ಟೆಪ್ ಇರ್ತದೆ. ಎರಡು ಮುಖಗಳು ಬೇರೆ ಬೇರೆ ವಿರುದ್ಧ ದಿಕ್ಕಿನಲ್ಲಿ ಇರೋ ರೀತಿ ಗೊಂತಲನ್ನ ಮಾಡ್ಕೊಂಡಿದ್ರಿ? ಗೊಂತ ಮಾಡ್ಕೊಂಡಿದ್ವಿ, ಬೇರೆ ಬೇರೆ ಗೊಂತು ಮಾಡಿಕೊಂಡು ಅವು ಆರೋಗ್ಯ ಸಿಗ್ತದೆ ಹಸುಗಳಿಗೆ. ಈಗ ಒಂದ್ರ ಒಂದು ತಿಕ್ ಮಾಡಿದ್ರೆ ಅದೇನಾಯ್ತದೆ, ಒಂದ್ರ ಮುಸ್ಲಿ ಒಂದು ಕಾಯಿಲೆ ಇಂಟಿಗತ್ತದೆ, ಅದರದಿಂದ ಅದ್ರ ತಿಂತದೆ. ಆಗ ಅದಕ್ಕೆ ಹಸುಗಳು ಆರೋಗ್ಯ ಕೆಟ್ಟೋಗಿ ಹೋಯ್ತದೆ, ಹಸುಗಳು ಹೋಯ್ತವೆ, ಆ ಟೈಪ್ ಆಯ್ತದೆ. ಈಗ ಒಟ್ಟಾರೆ ಒಂದು ಎರಡು ಹಸುಗಳಿಂದ ಹಸುಗಳ ಸಂಖ್ಯೆನ ಹೆಚ್ಚಿಸ್ಕೊಳ್ತಾ ಬಂದ್ರೆ, ಈಗ ಗಂಡುಗರ ಹಾಕಿದ್ರೆ ಇಟ್ಕೋತೀರಾ ಅಥವಾ ಹೆಣ್ಗರಗಳನ್ನ ಇಟ್ಕೋತೀರಾ, ಹೇಗೆ ಇದರಿಂದ ಹೆಚ್ಚಿಸ್ಕೊಂಡು ಬಂದ್ರಲ್ಲ, ಯಾವ ರೀತಿ ಮಾಡ್ಕೊಂಡು ಬಂದ್ರೆ? ಗಂಡುಗರುಗಳು ಸಾಕಕ್ಕಾಕಲ್ಲ, ಹೆಣ್ಣುಗರುಗಳು ನಮಗೆ ಭಾರಿ ಇಷ್ಟ, ನಾವು ಸಾಕ್ತೀವಿ, ಹೆಣ್ಣುಗರುಗಳಿಗೂ ಸಾಕೊಂಡು ಹೋಗ್ತೀವಿ. ಅದೊಂದು ಕರುಗಳಿಂದ ನಮಗೆ ಆದಾಯ ಉಂಟು, ನಮಗೆ ಬೇಕಾದಂಗೆ ಇದು ಕೊಡ್ತದೆ, ಅದರಿಂದ ಇದಾಯ್ತದೆ. ಆರಂಭದಲ್ಲಿ ಎಷ್ಟು ಲೀಟರ್ ಹಾಲನ್ನು ನೀವು ಡೈರಿಗೆ ಹಾಕ್ತಾ ಇದ್ರಿ, ಈಗ ಹಾಲಿನ ಪ್ರಮಾಣ ಎಷ್ಟಾಗಿದೆ? ಹಾಲಿನ ಪ್ರಮಾಣ ಮೊದಲೆಲ್ಲ ನಾವು ಬರೀ 30-25 ಲೀಟ್ರು ಹಿಂಗೆ ಹಾಕೊಂಡು ಬರ್ತದ್ದು, ಈಗ 2 ವರ್ಷದಿಂದ ಟೈಮಿಗೆ 120-110 ಅವರೇಜ್ ಹಾಕೊಂಡು ಹೋಗ್ತಾ ಇದೀವಿ. ಈಗ ಇದು ಹಾಲನ್ನ ಕರಿಬೇಕು ಅಂತಂದ್ರೆ ಕೈಯಲ್ಲಿ ಕರೀಲಿಕ್ಕೆ ಇಷ್ಟು ಹಸುಗಳು ಕಷ್ಟ ಆಗುತ್ತೆ, ಇದಕ್ಕೆ ಹಾಲಿನ ಯಂತ್ರವನ್ನು ಇಟ್ಕೊಂಡಿದ್ದೀರಾ? ಮಿಷಿನ್ ಇಟ್ಕೊಂಡಿದೀವಿ, ಒಂದ ಮಿಷಿನ್ ತಂದು 2 ಬಕೆಟ್ ಅವೆ, 2 ಹಸು ಕರೀತದ, ಒಂದು ಇದಾಕಿ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಅದ್ ಕರೆದು ಬಿಟ್ಟು ಕ್ಯಾನ್ ಹೋಯ್ಕೊಂಡು ಡೈರಿಗೆ ತಗೊಂಡು ಹೋಯ್ತೀವಿ. ಎಷ್ಟು ಗಂಟೆಗೆ ಕರೀಲಿಕ್ಕೆ ಶುರು ಮಾಡ್ತೀರಿ, ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು, ಯಾವ ಟೈಮ್ನಲ್ಲಿ ನೀವು ಹಾಲನ್ನ ಕರೀತೀರಿ? ಸಂಜೆ 6:30 ಅರ್ಧ ಗಂಟೆ ಹೊತ್ತಿಗೆ ಕರಿಬಹುದು, ಬೆಳಿಗ್ಗೆ ಹೊತ್ತು 6-7 ಹೊತ್ತಿಗೆ ಹಾಲು ತಗೊಂಡು ಹೋಗ್ತೀವಿ. ಒಂದು ಮಿಷನ್ ಅನ್ನ ಒಂದು ಹಸುವಿನ ಕೆಚ್ಚಲಿಗೆ ಹಾಕಿದ್ರೆ ಎಷ್ಟು ಹೊತ್ತು ಬೇಕಾಗುತ್ತೆ ಕರೀಲಿಕ್ಕೆ? ಅಪ್ಪರ 15 ಲೀಟರ್ ಹಾಲು ಆದ್ರೆ 10 ಆಯ್ತದೆ, ಇಲ್ಲ ಅಂದ್ರೆ ಕಮ್ಮಿ ಹಾಲು. ಈಗ ಗಬ್ಬ ಇರ್ತದೆ, 7-6 ಗಬ್ಬ, 6-7 ಲೀಟರ್ ಬತ್ತಾ ಇರ್ತದೆ, ಅದೇನ 5 ಕ್ಲೋಸ್ ಆಯ್ತದೆ. ಈಗ ಗಬ್ಬ ಆಗಿರೋ ಹಸುವಿನ ಹಾಲನ್ನ ಕರೆಯೋದು ಯಾವಾಗ ನಿಲ್ಲಿಸ್ತೀರಿ? ಅದು ಕರೆಕ್ಟ್ ಆಗಿ ಮನೆಗೆ ಮಡಿಕೋಬೇಕು. ಕೆಲವರು ಸಹ ಇದು ಏನ್ ಮಾಡ್ತಾರೆ, ನಾವು ಮಾರ್ಬೇಕಲ್ಲ ಅದ್ಬಿಟ್ಟು 7-7.5 ಗಂಟ ಕರೀತಾರೆ, ಅದು ಮುಂದಕ್ಕೆ ಹಾಲು ಬರಲ್ಲ. ನಾವೇನ್ ಮಾಡ್ತೀವಿ, ಇನ್ನು ನಮ್ಮ ಹಸು ಮನೆ ಮೇಲೆ ಬೇಕಲ್ಲ ಅಂದ್ಬಿಟ್ಟು 6 ಕರೆಕ್ಟ್ ಆಗಿ ನಿಲ್ಲಿಸ್ತೀವಿ. ಅದಕ್ಕೆ ಡ್ಯೂ ಕ್ಯಾಶ್ ಇದು ಎಲ್ಲ ಹಾಕಿ 2 ನಿಲ್ಲಿಸಿದ್ರೆ ಅದು ಮುಂದೆ ಹಾಲು ಉತ್ಪತ್ತಿ ಆಯ್ತದೆ, ಇಲ್ಲ ಅಂದ್ರೆ ಇವ್ರು 7-7.5 ಕಳೆದ್ರೆ 20 ಸಕರ ಹಾಕಿದ್ರೆ ಆಗ ಹಾಲು ಬರಲ್ಲ, ಆಗ ಹಸು ಕೆಡಿಸಿ ಹಾಕ್ತಾರೆ, ಆ ಟೈಪ್ ಮಾಡ್ತಾರೆ ಕೆಲವರು. ಅದಕ್ಕೆ ಏನ್ ಮಾಡ್ಬೇಕು, 6 ಮಡಿಕೇಳದೆ ಆದ್ರೆ 6 ನಿಲ್ಲಿಸ್ಬೇಕು ಹಸು. ಈಗ ಒಂದು ಒಪ್ಪತ್ತಿಗೆ 120-130 ಲೀಟರ್ ಹಾಲನ್ನ ಕರಿತೀರಿ, ಇಲ್ಲಿಂದ ಡೈರಿ ಎಷ್ಟು ದೂರ ಆಗುತ್ತೆ, ಅದನ್ನ ಸಾಗಿಸ್ಲಿಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಇಲ್ಲಿಂದ 2 ಆಯ್ತದೆ, ನಮ್ಮ ಆಪೆ ಗಾಡಿ ಐತೆ, ಒಂದು ಆಪೆ ಗಾಡಿ ಮಡಿಕೊಂಡಿದ್ವಿ, ಬರೀ ಆಲೆ ರಕ್ಕಯ್ಯ ಕಡ್ಡಿ ಬೇಕಾದಾಗ ಟ್ರ್ಯಾಕ್ಟರ್ ಮಡಿಕೊಂಡಿದ್ವಿ, ಟ್ರ್ಯಾಕ್ಟರ್ ಹೋಗಿ ಕಡ್ಡಿ ತಗೋತಾರೆ, ಆಪೆ ಗಾಡಿಲಿ ಹೋಗಿ ಆಲೆ ಹಾಕ್ಬತ್ತಾರೆ, ಇನ್ನು ಓಡಾಡಕ ಕರಲ್ ಪರಲ್ ಓಡಾಡ್ತೀವಿ. ಲಲಿತಾ ಮೋರ, ಈಗ ಗೌಡರು ಹೇಳ್ತಾ ಇದ್ರು, ಈಗ ಒಂದು ಒಪ್ಪತ್ತಿಗೆ ಸರಿಸುಮಾರು 120-130 ಲೀಟರ್ ಹಾಲನ್ನ ಕರಿತೀವಿ ಅಂತ ಹೇಳಿ, ಈಗ 130 ಲೀಟರ್ ಹಾಲನ್ನ ಕರಿಬೇಕು ಅನ್ನೋದಾದ್ರೆ ನಾವೀಗ ಹಸುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಅದರ ಆರೋಗ್ಯದ ಕಡೆ ಗಮನ ಹರಿಸಬೇಕು, ಕೊಟ್ಟಿಗೆ ಶುಚಿತ್ವ ಇರಬೇಕು, ಹಾಗೆ ಹಸುಗಳದ್ದು ಶುಚಿತ್ವ ಇರಬೇಕು, ಈ ಒಂದು ನಿಟ್ಟಿನಲ್ಲಿ ತಾವು ಯಾವ ರೀತಿ ಅವುಗಳನ್ನ ಪೋಷಣೆ ಮಾಡಿಕೊಂಡು ನಿರ್ವಹಣೆ ಮಾಡ್ತಾ ಬಂದಿದ್ದೀರಿ? ನಾವು ಅದೇ ಅದನ್ನ ಚೆನ್ನಾಗಿ ಮೈಯೆಲ್ಲ ತೊಳ್ಕೊಂಡು ಕೊಟ್ಟಿಗೆ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ತಪ್ಪೆ ಆಗ್ತಂಗೆ ತಪ್ಪೆ ಎಲ್ಲ ಬಾಚ್ಕೊಂಡು ಅವಾಗ್ಲಿಂದ ಮೇವೆಲ್ಲ ಚೆನ್ನಾಗಿ ಕೊಟ್ಕೊಂಡು ಕೆತ್ತಲೆಲ್ಲ ತೊಳ್ಕೊಂಡು ಮಡಿಕೊಂಡು ಬಂದಿದ್ದೀವಿ. ಈ ಹಾಲ ಕರಿಬೇಕಾದ್ರೆ ಕೆತ್ತಲೆ ತೊಳ್ಕೊಂಡು ಇದು ಮಾಡಬೇಕು. ಸಾಮಾನ್ಯವಾಗಿ ಹಾಲು ಕರೆಯೋ ಮುಂಚೆ ಕೆಚ್ಚಲನ್ನ ತೊಳಿತಾರೆ, ಅದು ಬಿಸಿನೀರಲ್ಲಿ ತೊಳಿಬೇಕು ಅಂತ ಹೇಳ್ತಾರೆ, ತಾವು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ? ತಣ್ಣೀರಲ್ಲೇ ತೊಳಿತೀವಿ, ಆಮೇಲೆ ಏನಿಲ್ಲ ಮಿಷಿನ್ ಹಾಕ್ತಿವಿ. ಈಗ ಹಸುನ 2 ತೊಳಿತೀರ, ಕೊಟ್ಟಿಗೆನ 2 ಕ್ಲೀನ್ ಮಾಡ್ತೀರ, ಹೇಗೆ? ನಾವು 2 ಕ್ಲೀನ್ ಮಾಡ್ತೀವಿ, ಬೆಳಗ್ಗೆ ಸಂಜೆ 2 ಕ್ಲೀನ್ ಮಾಡ್ತೀವಿ. ಈಗ ಈ ನಿಮ್ಮ ಹೊಸ ಒಂದು ಶೆಡ್ನ ನೆಲ ಹಾಸು ಹೇಗಿದೆ? ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗೈತೆ. ಈಗ ನಿಮ್ಗೆ ನಿಮ್ಮ ಒಂದು ಡೈರಿಯಿಂದ ನೆಲಕ್ಕೆ ಹಾಕ್ಲಿಕ್ಕೆ ಮ್ಯಾಟ್ ಕೊಟ್ಟಿದಾರೆ, ಹೇಗೆ ಅಂತ? ಕೊಟ್ಟಿದ್ದಾರೆ, 15 ತಗೊಂಡಿದ್ದೋ, ಇವಾಗ ಮತ್ತೆ ಒಂದು 15 ಬರ್ಸಿದೀವಿ, 24 ಸಾವಲ್ಲ ಅಂತ ಹೇಳಿ ಮತ್ತೆ ಬರ್ಸಿದೀವಿ, ಇನ್ನೇನ್ ಬರ್ತವೆ ಅನ್ನಿಸ್ತದೆ. ಈಗ ಬರೀ ಗಾರೆ ನೆಲದ ಮೇಲೆ ಅವುಗಳನ್ನ ಕಟ್ಟಿ ಸಾಕ್ಲಿಕ್ಕೂ ಈ ಮ್ಯಾಟ್ ಹಾಕಿ ಸಾಕೋದಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳ್ತೀರಿ? ಮ್ಯಾಟ್ ಹಾಕಿದ್ರೆ ಚೆನ್ನಾಗಿರ್ತವೆ, ಆರೋಗ್ಯ ಕಾಲು ಜರಲ್ಲ, ಮತ್ತೆ ಏನ್ ಪ್ರಾಬ್ಲಮ್ ಏನಾಗಲ್ಲ, ಕೆತ್ತಲ ಬಾವಾಗಲ್ಲ, ತಪ್ಪೆ ಅವಾಗ ಅವಾಗ ಬಾಚ್ಕೋತಾ ಇರ್ತೀವಿ, ಮ್ಯಾಟ್ ಹಾಕಿದ್ರೆ ಅನುಕೂಲ ಇರುತ್ತೆ. ಈಗ 1/2 ಕೊಟ್ಟಿಗೆಗೆ ಮ್ಯಾಟ್ ಹಾಕಿದ್ರೆ ಇನ್ನು 1/2 ಬೇಕಾಗುತ್ತೆ. ಈಗ ಆಗ್ಲೇ ಗೌಡರು ಮಾತನಾಡ್ತಾ ಹೇಳಿದ್ರು, ಈಗ ಕರೆಯೋ ಹಸುಗಳನ್ನ ಒಂದ್ ಕಡೆ ಕಟ್ಟಬೇಕು, ಇನ್ನ ಕರಿದೇ ಇರೋ ಹಸುಗಳನ್ನ ಒಂದ್ ಕಡೆ ಕಟ್ಟಬೇಕು ಅಂತೇಳಿ, ಅವುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತೀರಿ? ಕರು ಹಾಕಿ ಹಾಲು ಕೊಡೋ ಹಸುಗಳನ್ನ ಒಂದ್ ಕಡೆ ಕಟ್ಟಾಕಿದ್ವಿ, ಕಟ್ಸ್ಗಳು ಚಿಕ್ಕ ಚಿಕ್ಕ ಕರುಗಳನ್ನ ಒಂದ್ ಕಡೆ ಕಟ್ಟಾಕಿದ್ವಿ, ಆ ಕಡೆಗೆ ಮ್ಯಾಟ್ ಹಾಕಿಲ್ಲ, ಹಾಕ್ಬೇಕು, ಇವಾಗ ಹೇಳಿದೀವಲ್ಲ ಹಾಕ್ಬೇಕು. ಒಂದ್ಕೂ ಮಾಮೂಲಿ ಈ ತರನೇ ಹಾಲು ಕೊಡೋಕೆ ಏನ್ ಮಾಡ್ಕೊಂಡು ಹೋಯ್ತಿವಿ ಅದೇ ತರನೇ ಮಾಡ್ಕೊಂಡು ಹೋಗ್ಬೇಕು. ಮೈ ತೊಳೆಯೋದು, ಕೆದ್ಲ ತೊಳೆಯೋದು ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಗೌಡ್ರ, ಈಗ ಲಲಿತಮ್ಮ ಅವ್ರು ಮಾತನಾಡ್ತಾ ಹೇಳಿದ್ರು ಉತ್ತಮವಾದಂತಹ ಕೊಟ್ಟಿಗೆನ ನಿರ್ವಹಣೆ ಮಾಡಿ ಈಗ ನಮ್ಮ ಹಸುಗಳಿಗೆ ಎರಡೊಪ್ಪತ್ತು ಮೈಯೆಲ್ಲ ತೊಳಿತೀವಿ, ಕೊಟ್ಟಿಗೆನೂ ಕೂಡ ಎರಡೊಪ್ಪತ್ತು ಅದನ್ನ ನೀರಿಂದ ಹಾಕಿ ಶುಚಿ ಮಾಡ್ತೀವಿ ಅಂತ ಹೇಳಿ. ಸಹಜವಾಗಿ ಈಗ ನಿಮ್ಮ ಹಸುಗಳಿಗೆ ಈಗ ಅದು ಕಾಯಿಲೆ ಕಸಾಲೆ ಅಂತ ಏನಾದ್ರು ಬರುತ್ತಾ, ಬಂದ್ರೆ ಯಾವ ರೀತಿ ನೀವು ಅದನ್ನ ಆರೋಗ್ಯಕರವಾಗಿ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ? ನಾವು ಪ್ರತಿಯೊಂದು ಡಾಕ್ಟ್ರು ಗೀಟ್ರು ಬಂದ್ರು ಅವರು ಹಿಂಗೆ ಮೆಡಿಸಿನ್ ಹಾಕಿ ಹೋಯ್ತಾರೆ. ಈಗ ಸಣ್ಣ ಪುಟ್ಟ ಜ್ವರ ಪರ ಇರ್ತದೆ ನೋಡಿ, ಇವಾಗ ಅವ್ನು ಕೆತ್ತಲು ಭಾವ ಇರ್ತದೆ, ಟೂಬು ನಮ್ಮ ಕೈಲೇ ತಂದು ಇಟ್ಕೋಬೇಕು, ತಂದು ಇಟ್ಕೊಂಡು ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಇನ್ನೇ ಜ್ವರ ಬಂದದ ಇದು ಯಾಕೆ ಮೇವು ತಿಂತಲ್ಲ ಅಂತ ನೋಡಬೇಕು. ಅದು ಮೇವು ತಿನ್ನಿಲ್ಲ ಅಂದಾಗ ಅದಕ್ಕೆ ಒಂದು ಏನು ನಾವು ಮಾತ್ರನೋ ಇಲ್ಲ ಮೆಡಿಷನ್ನು ಯಾವ್ದಾರ ಒಂದು ಅದಕ್ಕೆ ಹಾಕಿದರೆ ಆಗ ಅದು ಒಂದು ಗಂಟೆ ಎರಡು ಗಂಟೆ ಒಳಗೆ ಆರೋಗ್ಯ ಆಯ್ತದೆ. ಇಲ್ಲ ಅದು ಬಿಟ್ಟು ಬಿಟ್ರೆ ಅದು ಹಂಗೆ ಕಾಯಿಲೆ ಉತ್ಪತ್ತಿ ಆಯ್ತದೆ. ಆ ಥರ ಮಾಡ್ಕೋಬೇಕು. ನೀವೀಗ ಹೆಚ್ಚಿನ ಪ್ರಮಾಣದಲ್ಲಿ ಹಸುಗಳನ್ನ ಸಾಕಿರೋದ್ರಿಂದ ಈಗ ಪಶು ವೈದ್ಯಾಧಿಕಾರಿಗಳು ಆಗಾಗ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಅವುಗಳ ಆರೋಗ್ಯ ಕ್ಷೇಮದ ಬಗ್ಗೆ ನಿಮಗೆ ಮನವರಿಕೆ ಮಾಡ್ಕೊಡ್ತಾರಾ ಅಥವಾ ಹೇಗೆ? ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ, ಅವರು ಮಾಡ್ತಾರೆ, ನಾವು ಆದಷ್ಟು ಮಾಡ್ಕೋಬೇಕು. ಅವ್ರನ್ನೇ ಇನ್ನು ಮಾಡೋಕ್ಕಾಗಲ್ಲ, ಅವರು ಪಾಪ ಎಲ್ಲೆಲ್ಲೋ ಇರ್ತಾರೆ. ನಾವು ಅದ್ರ ಬಗ್ಗೆ ನಾವು ಇದಿಸ್ಕೊಂಡು ನಾವು ನೋಡ್ಬೇಕಾದ ಹಸುಗು. ತಾವೀಗ 8-10 ವರ್ಷದಿಂದ ಹಸುಗಳನ್ನ ಸಾಕೊಂಡು ಬರ್ತಾ ಇದ್ರಿ, ನಿಮ್ಮ ಒಂದು ಇಷ್ಟು ವರ್ಷದ ಅನುಭವದಲ್ಲಿ ನಿಮ್ಮ ಹಸುಗಳಿಗೆ ಯಾವತ್ತಾದ್ರೂ ಗಂಭೀರವಾದಂತಹ ಒಂದು ಕಾಯಿಲೆ ಕಾಣಿಸ್ಕೊಂಡಿರೋದು ಅಥವಾ ರೋಗ ಬಂದಿರೋದು ಇತ್ತ, ಆತರ ಯಾವತ್ತಾರ ಒಂದು ಪರಿಸ್ಥಿತಿನ ಎದುರಿಸಿದ್ರೆ ಹೇಗೆ? ನಮ್ಮ ಇಷ್ಟು 16-17 ವರ್ಷ ಆಯ್ತು ನಮ್ಮ ಹಸುಗಳು ಕಾಯಿಲೆ ಅನ್ನೋದೇ ಇಲ್ಲ, ಅಷ್ಟು ಆರೋಗ್ಯ ಆಗ್ಯಾವೆ, ಅಷ್ಟು ಇದಾಗಿ ಡಾಕ್ಟರ್ಗಳೆಲ್ಲ ಹೊಗಳ್ತಾರೆ ನಮ್ಮ ಈ ತರ ಪಾರ ಮಾಡಿದಿರ ಇಷ್ಟು ಕ್ಲೀನ್ ಆಗಿ ಯಾರು ಇಟ್ಟಲ್ಲ ಅಂತವ ಮಾತಾಡ್ತಾರೆ. ಲಲಿತಮ್ಮನವ್ರ, ಈಗ ಗೌಡ್ರು ಹೇಳ್ತಾ ಹೇಳಿದ್ರು ಈಗ ಇಷ್ಟು ವರ್ಷದಿಂದ ನಮ್ಮ ಹಸುಗಳಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಕಸಲೆ ಬರ್ದಂಗ್ ನೋಡ್ಕೊಂಡಿದೀವಿ ಅಂತ, ಈ ರೀತಿ ಒಂದು ಶುಚಿತ್ವವನ್ನ ಯಾವ ರೀತಿ ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ರಾಸುಗಳಲ್ಲಿ? ನೀರ್ ಬಂದ ತಕ್ಷಣ ಕೊಟ್ಟಿಗೆ ಎಲ್ಲ ತೊಳ್ಕೊಂಡು ಆ ತರನೇ. ನಮ್ಮ ಯಜಮಾನ್ರೆ ಜಾಸ್ತಿ ಇದು ಹುಷಾರಿಲ್ದ ಹೋದ್ರೆ ಮಾತ್ರೆ ತಂದಾಕೋದು ಮೆಡಿಸಿನ್ ಹಾಕೋದು ಎಲ್ಲ ಮಾಡ್ತಾರೆ. ನಮ್ಮ ಮಗ ಅವರೆಲ್ಲ ಅವರು ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಂಡು ಹೋಯ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಈಗ ನಿಮ್ಮ ಮಕ್ಕಳಿಗಾಗ್ಲಿ ನಿಮ್ಗಾಗ್ಲಿ ನಮ್ಗಾಗ್ಲಿ ಯಾರನ್ನ ನಾವು ಗುರುತಿಸಿ ಕರಿಬೇಕು ಅನ್ನೋದಾದ್ರೆ ಒಂದು ಹೆಸರನ್ನ ಇಟ್ಕೊಂಡಿರ್ತೀವಿ, ಹೆಸರನ್ನ ಹಿಡ್ದು ಕರಿತೀವಿ. ಇಷ್ಟೊಂದು ಹಸುಗಳನ್ನ ಸಾಕೊಂಡಿದ್ರಿ, ಈ ಹಸುಗಳಿಗೆ ಏನಾದ್ರು ಹೆಸರುಗಳನ್ನ ಇಟ್ಕೊಂಡಿದ್ರೆ ಹೇಗೆ? ಮಾಮೂಲಿ ನಮ್ಮ ಏನೇನು ಹೆಸರು ಇಟ್ಕೊಂಡಿದೀವಿ, ಒಂದೊಂದಕ್ಕೆ ಆ ಹೊಸ ಗೋಡ ಕಡೆ ಸಹ ಏನೋ ಒಂದೊಂದು ಪ್ರೀತಿಲಿ ಏನ್ ಬರ್ತತೆ ಅದನ್ನ ಸಂತೆ ಕಡಿಸು ಅಂತ ಏನೇನೋ ಒಂದನ್ನ ಇಟ್ಕೊಂಡಿದೀವಿ. ಹೇಳಿ, ಇಷ್ಟೊಂದು ಹಸುಗಳಿದೆ, ಒಂದು 8-10 ಹಸುಗಳ ಹೆಸರನ್ನಾದ್ರೂ ಹೇಳಿ. ಒಂದ ಬಿಳಿ ಹಸ ಅಂತ ಐತೆ ದೊಡ್ಡ ಹಸ, ಅದ್ರ ಮಗಳನ್ನ ಬಿಳಿ ಕಡಿಸು ಅಂತ ಇಟ್ಕೊಂಡಿದೀವಿ. ಒಂದನ ದೊಡ್ಡದಾಯ್ತೆ ಅದನ್ನ ಒಂಟೆ ಅಂತ ಕಟ್ಕೊಂಡಿದೀವಿ. ಇನ್ನೊಂದು ಸಂತೆಯಿಂದ ಒಂದ್ ಚಿಕ್ಕ ಕರ ತಂದಿದ್ದು ಅದನ್ನ ಸಂತೆ ಕಡ್ಸು ಅಂತಲೇ ಮಾಡ್ಕೊಂಡಿದೀವಿ. ಅದ್ರ ಮಗಳದ ಸಂತೆ ಕಡ್ಸ ಮಗಳು ಅಂತಾನೆ ಕಟ್ಕೊಂಡಿದೀವಿ. ಹಂಗೆ ಗುರ್ತಿಗೆ ನಮ್ಗೆ ಏನೇನ್ ಬೇಕು, ಒಂಟೆಕರ ಒಂಟೆಕರ ಮಗಳು ಚಂದ್ರಶೇಖರಣ್ಣ ಸಹ ಈ ತರ ಇಟ್ಕೊಂಡಿದೀವಿ. ಒಂದೊಂದಕ್ಕೆ ಗೌಡ್ರೆ, ಈಗ ಇಷ್ಟೊಂದು ಹಸುಗಳನ್ನ ಸಾಕಿದ್ರಿ, ಈ ಕೊಟ್ಟಿಗೆ ಶುಚಿತ್ವ ಮಾಡಿದಂತಹ ನೀರು, ಈ ಗಂಜಲ, ಮತ್ತೆ ಮೇಲೆ ಹಸುವಿನಿಂದ ಬಂದಂತಹ ಈ ಸಗಣಿ, ಇವುಗಳನ್ನೆಲ್ಲ ಯಾವ ರೀತಿ ನೀವು ತಿಪ್ಪೆ ಮಾಡಿ ಅದನ್ನ ಯಾವ ರೀತಿ ಶೇಖರಣೆ ಮಾಡ್ತಾ ಇದ್ರಿ? ಅದು ಒಂದಕ್ಕೆ ಗುಂಡಿ ಹೊಡಿಸ್ಬಿಟ್ಟು ಒಂದಕ್ಕೆ ತಪ್ಪೆ ಎಲ್ಲಾನು ತಿಮ್ಕೇತೀವಿ, ನೀರು ತೋಟ ಪಾಟಕ್ಕೆ ಬಿಟ್ಕೈತೀವಿ. ಇದ್ದಂತೆ ಬೇಕಾದವರು ಗೊಬ್ಬರ ತುಂಬಿಕೊಂಡು ಹೋಯ್ತಾರೆ, ಸಾಗಣಿ ಮಾಡ್ತೀವಿ, ಬಾಕಿದು ನಮ್ಮ ತೋಟಕ್ಕೂ ಹೊಡ್ಕೋತೀವಿ. ನಿಮ್ಮ ತೋಟಕ್ಕೆ ಎಷ್ಟನ್ನ ಬಳಕೆ ಮಾಡ್ತೀರಿ, ಉಳಿದಂತಹ ಗೊಬ್ಬರವನ್ನು ಯಾವ ರೀತಿ ಮಾರಾಟ ಮಾಡ್ತೀರಿ? ವರ್ಷಕ್ಕೆ 30-40 ಲೋಡು ಗೊಬ್ಬರ ಆಯ್ತದೆ, ಒಂದು 20 ಲೋಡು ಬೇರೆಯವ್ರಿಗೆ ಕೊಡ್ತೀವಿ, ಒಂದು 10-15 ಲೋಡ ನಮಗೆ ಬೇಕಾದ್ರೆ ನಾವು ಹೊಡ್ಕೋತೀವಿ, ಕಡ್ಡಿ ಪಡ್ಡಿ ಹಾಕೊಳ್ಳೋದಾರೆ ತೋಟಕ್ಕೆ, ಇವು ಮಾಡ್ಕೊಂಡು ಇದು ಮಾಡ್ಕೋತೀವಿ. ಎಷ್ಟು ತಿಂಗಳಿಗೆ ಒಂದ್ಸಲ ನೀವು ನಿಮ್ಮ ಗೊಬ್ಬರವನ್ನ ನಿಮ್ಮ ಒಂದು ಗೊಬ್ಬರ ಶೇಖರಣಾ ಜಾಗದಿಂದ ಖಾಲಿ ಮಾಡ್ತೀರಿ? 3 ತಿಂಗಳು 2 ತಿಂಗಳಿಗೆ ಒಂದೊಂದಪ್ಪ ತುಂಬಿಕೊಂಡು ಹೋಯ್ತಾ ಇರ್ತಾರೆ ಗೊಬ್ಬರವ, ಬೇಕಾದವರು ಬಂದು ತಗೊಂಡು ಹೋಯ್ತಾರೆ, ಇಲ್ಲ ಅಂದ್ರೆ ಜಾಸ್ತಿ ಆದಾಗ ನಮ್ಮ ತೋಟ ಕೊಡ್ಕೋತೀವಿ, ಆ ಟೈಪ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಯ್ತೀವಿ. ಏನ್ ಬೆಲೆಯಲ್ಲಿ ಮಾರಾಟ ಮಾಡ್ತೀರಿ? ಟ್ರ್ಯಾಕ್ಟರ್ಗೆ 3,000 ರೂಪಾಯಿ ತುಂಬಿಕೊಂಡು ಹೋಯ್ತಾರೆ ಇಲ್ಲಿ. ಈಗ ಅಮ್ಮ ಹೇಳಿ, ಈಗ ಗೊಬ್ಬರವನ್ನ ಮಾರಾಟ ಮಾಡ್ತೀರಿ, ಹಾಗೆ ಹಸುಗಳಿಂದ ಹಾಲು ಬರುತ್ತೆ, ಡೈರಿಗೆ ಹಾಕ್ತೀರಿ. ಈಗ ನಮ್ಮ ಕೇಳುಗರಿಗೆ ಅನಿಸ್ತಾ ಇರುತ್ತೆ ಇವ್ರೇನ್ ಇಷ್ಟು ಪ್ರಮಾಣದಲ್ಲಿ ಹಸುಗಳನ್ನ ಸಾಕೊಂಡಿದ್ದಾರೆ, ಎಷ್ಟು ಇವರಿಗೆ ಆದಾಯ ಬರ್ತಿರ್ಬೋದು, ಖರ್ಚು ಎಷ್ಟಾಗ್ತಿರ್ಬೋದು ಅಂತ ಹೇಳಿ. ಗೌಡ್ರು ಹೇಳ್ತಾರೆ, KMF ಇಂದ ಒಂದು ಫಾರಂ ಕಳ್ಸ್ಯಾರೆ, ಅವರು ಇಷ್ಟೊಂದು ಹಾಲು ಆಗ್ತಾವ್ರಲ್ಲ ಅಂತವ, ಅವರು ಬಾರಿದ್ ಮಾಡಿ ಆಧಾರ್ ಕಾರ್ಡು ಇವೆಲ್ಲಾನು ಇಸ್ಕೊಂಡು ಇಷ್ಟೊಂದು ದುಡ್ಡು ಅಮೌಂಟು ಬತ್ತಾದಲ್ಲ ಅವ್ರದ್ದು, ಯಾವ್ದ್ರಲ್ಲಿ ಇದು ಮಾಡ್ತಾವ್ರೆ ಅಂತ ಇದು ಮಾಡ್ಯಾರೆ. ಪ್ರಶಸ್ತಿ ಎಲ್ಲ ನಮಗೆ ಸಿಕ್ಕಿದೆ, ಅದರಿಂದ ಭಾರಿ ಅನುಕೂಲ ಇದೆ. ಈಗ ಹೇಳಿ, ಒಟ್ಟು ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಬರುತ್ತೆ ಅಂತ ಹೇಳಿ. 2 ಲಕ್ಷ ಸಿಕ್ಕುತ್ತೆ ಅಂತ ಅನ್ಕೊಂಡ್ರೆ 1 ಲಕ್ಷ ಖರ್ಚು ಬಂದೇ ಬರುತ್ತೆ. ಒಂದು ತಿಂಗಳಿಗೆ 2 ಲಕ್ಷ ನಿಮಗೆ ಬಂದ್ರೆ 1 ಲಕ್ಷ ಖರ್ಚಾಗುತ್ತೆ, 1 ವರ್ಷ ಆದಾಯ ಆಗುತ್ತೆ. ಗೌಡ್ರೆ ಹೇಳಿ, ಈಗ ಇಷ್ಟೆಲ್ಲ ನೀವು ಹಸುಗಳನ್ನ ಸಾಕಣೆ ಮಾಡಿದಿರಿ, ಒಂದು ದಿನಕ್ಕೆ ಸರಿಸುಮಾರು 250 ಲೀಟರ್ ಹತ್ತಿರ ಹಾಲನ್ನ ಹಾಕ್ತೀರಿ. ಇದನ್ನೆಲ್ಲ ಗುರುತಿಸಿ ನಿಮ್ಗೆ ಏನಾದರೂ ಪ್ರಶಸ್ತಿ ಕೊಟ್ಟಿರೋದು ಅಥವಾ ನಿಮ್ಮನ್ನ ಗೌರವಿಸಿರೋದು, ನಿಮ್ಮನ್ನ ಸನ್ಮಾನ ಮಾಡಿರೋದು, ಈ ಕುರಿತಂತ ವಿಚಾರವನ್ನು ತಿಳಿಸ್ಕೊಡಿ. ನಮ್ಮ ನಾಯನಹಳ್ಳಿ ಗ್ರಾಮ ಅಲ್ವಾ, ಲೇಡಿಗೆ ಬಂದದ್ದು, ಅವ್ರು ಮಾಡಿದ್ರು, ಅವರಿಗೆ ಪ್ರಶಸ್ತಿ ಮಾಡಿ ಇದ್ ಮಾಡಿ ಇದ್ ಮಾಡ್ಯಾರೆ, ಎಲ್ಲ ಗೌರ್ಮೆಂಟ್ ಇಂದ ಬಾರಿ ಅನುಕೂಲ ಮಾಡಿಕೊಟ್ಟಾರೆ. ಅಮ್ಮ ಹೇಳಿ, ನೀವೀಗ ಎಷ್ಟು ಹಸುಗಳನ್ನ ಸಾಕಿ ಒಂದು ಡೈರಿಗೆ ಹಾಲನ್ನ ಹಾಕ್ತಾ ಇದ್ರಿ, ಈ ಕುರಿತಂತೆ ನಿಮ್ಮನ್ನ ಗುರುತಿಸಿ ನಿಮ್ಮನ್ನ ಪುರಸ್ಕಾರ ಮಾಡಿರೋದು, ಸನ್ಮಾನ ಮಾಡಿರೋದು, ಪ್ರಶಸ್ತಿ ಕೊಟ್ಟಿರೋದು, ಈ ಕುರಿತಂತೆ ವಿಚಾರವನ್ನ ತಿಳಿಸ್ಕೊಡಿ. ಚಂದ್ರಪಣ್ಣದಲ್ಲಿ ಫಂಕ್ಷನ್ ಇಟ್ಟಾಗ ಅದೇ ಒಬ್ಳಿಗೆ ಚೆನ್ನಾಗಿ ಹಾಲು ಹಾಕಿದ್ದಾರೆ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿರೋದುಂಟು, ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ದಂಡಿಂಗ್ನಳ್ಳಿ ಹೋಬಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾಡ್ನಳ್ಳಿಯಿಂದ ರಾಮೇಗೌಡ ಮತ್ತು ಲಲಿತಾ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನ ಹಾಕ್ತಿದ್ದಾರೆ ಅಂತ ಹೇಳಿ ನಿಮ್ಮನ್ನ ಪುರಸ್ಕಾರ ಮಾಡಿದ್ದಾರೆ. ಮಾಡಿದ್ದಾರೆ. ಹೇಗ ಅನಿಸ್ತಾ ಅವತ್ತು ನೀವು ಒಂದು ವೇದಿಕೆನಲ್ಲಿ ಕುತ್ಕೊಂಡು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾರೆ? ಆಯ್ತು, ಏನೋ ಈ ತರ ಸಿಕ್ತಲ್ಲಂತ ಖುಷಿ ಆಯ್ತು. ಇದ್ರಿಂದ ಬಿಡು, ನಾವ್ ಹೆಂಗೋ ಬಡತನದಲ್ಲಿ ಇದ್ದು ಹೆಂಗ ಸನ್ಮಾನ ಮಾಡಿದ್ರಲ್ಲಂತ ತುಂಬಾ ಖುಷಿ ಆಯ್ತು. ಈಗ ಒಟ್ಟಾರೆ ಈ ಒಂದು ಹೈನುಗಾರಿಕೆ ಹೇಗ ಅನಿಸ್ತಾ ಇದೆ ತಮಗೆ? ಚೆನ್ನಾಗಿದೆ. ಇದಕ್ಕೆಲ್ಲ ನಮ್ಮ ಮಕ್ಕಳದೇ ಇದು ಸಪೋರ್ಟ್ ಇರ್ಬೇಕು ಅಂದ್ರೆ ನಮ್ಮ ಮಕ್ಕಳನ್ನೇ ಇದ್ ಮಾಡ್ಬೇಕು, ನಮ್ಗೆ ಸನ್ಮಾನ ಸಿಕ್ಬೇಕು ಅಂದ್ರೆ ನಮ್ಮ ಮಕ್ಕಳದೇ ಕಾರಣ, ಅವರೇ ಮುಖ ಪಾಯಿಂಟ್ ಮಾಡ್ತಾ ಇರೋದೇ ಅವ್ರದ್ದು. ನೋಡ್ರ, ಈಗ ಈ ಹಸು ಸಾಕಾಣಿಕೆ ಕುರಿತಂತೆ ಅಂತಿಮವಾಗಿ ನಿಮ್ಮ ಒಂದು ಅನಿಸಿಕೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಅದಕ್ಕೆ ಎಲ್ಲ ಅದ್ರಲ್ಲೂ ಎಲ್ಲ ಮಾಡಕ್ ಆಗಲ್ಲ, ಎಲ್ಲ ನಾವು ಪ್ರತಿಯೊಂದು ನಾವೇ ನೋಡಿಕೊಂಡು ಅದು ಏನು ಎಂತು ಅಂತ ಮಾಡಿಕೊಂಡು ಹೋಗ್ಬೋದು, ಅದ್ರದ್ದೇನು ಇಲ್ಲ, ಒಳ್ಳೆ ಆದಾಯ ಮಾಡ್ಬೋದು. ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ, ಯಾರು ಮೈಗಳತನ ಮಾಡ್ಕೊಳ್ದಂಗ್ ಹೋದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಕೃಷಿ ದಾಸ್ಕೊಳ್ದ. ಈ ಕುರಿತಂತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದ್ರೆ ರಾಮೇಗೌಡ, ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ತಿಳಿಸ್ಕೊಡಿ. 9741888956. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ತಿಳಿಸ್ಕೊಡಿ. 9741888956. ಒಳ್ಳೆದು ರಾಮೇಗೌಡರೇ ಮತ್ತು ಲಲಿತಮ್ಮನವರೇ, ಇದುವರೆಗೆ ಹಸು ಸಾಕಾಣಿಕೆ ಕುರಿತಂತೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಅನುಭವಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನಾಡನಹಳ್ಳಿಯ ಲಲಿತಾ ಮತ್ತು ರಾಮೇಗೌಡ ಅವರೊಂದಿಗೆ ಸಂವಾದ ಕೇಳಿದಿರಿ. ಸಂದರ್ಶಕರು ಗೋರಾ ರವಿಶಂಕರ್. ಕೆಳಗುರೆ ನಾಡಿನ ಕಿಸಾನ್ ವಾಣಿಯಲ್ಲಿ ಜೇನು ಸಾಕಾಣಿಕೆಗೆ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಸಕಲೇಶಪುರ ತಾಲೂಕು ತೋಟಗಾರಿಕೆ ಇಲಾಖೆಯ ಜೇನು ಸಹಾಯಕರಾದ ಚಂದನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಗೋರಾ ರವಿಶಂಕರ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲಗಾಕೆ ಭೂಮ್ ತಾಯಿ ಮಂಜ ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ ನೆಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪರ್ಪಂಜ ಏ ಚಿತ್ರದ ಗೀತೆ ಇದು. ಗೀತೆಯನ್ನ ಹಾಡಿದ್ದಾರೆ ಎಲ್ಎನ್ ಶಾಸ್ತ್ರಿ. ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಕೆ ಭೂಮ್ ತಾಯಿ ಮಂಜ ಕೈ ಹಿಡ್ದೊಳ್ ಕೊಟ್ ನಂಜಿ ನೆಗ್ ನಗ್ತಾ ಒಬ್ ಗಂಜಿ ಕೊಟ್ರಾಯ್ತು ರತ್ನನ್ ಪರ್ಪಂಚ. ಹೇಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಕೆ ಭೂಮ್ ತಾಯಿ ಮಂಜ ಕೈ ಹಿಡ್ದೊಳ್ ಬುಟ್ ನಂಜಿ ನೆಗ್ ನೆಗ್ದ ಒಬ್ ಗಂಜಿ ಕೊಟ್ರಾಯ್ತು ರಗ್ನನ್ ಪರ್ಪಂಚ ಖುಷಿಯಾದಾಗ ಮತ್ತೆ ಚಿಗೋದಾಗ ಹಂಗೇನೆ ಪ್ರಪಂಚ ದಂಜ ದಾಟ್ಕಂಡಿ ಯಾರಾಡ್ತ ಕನ್ನಡದಲ್ಲಿ ಪದವಾಡ್ತಾ ಈಗ ದುರ್ರದ್ ನನ್ ಪ್ರಪಂಚ ಈಗ